ರೋಡ್ ಮಂಗಳೂರು. ಮೊಬೈಲ್ ಸಂಖ್ಯೆ 9449595233. ಫಸ್ಟ್ ನ್ಯೂರೋ ಆಸ್ಪತ್ರೆಯು ಸ್ಟ್ರೋಕ್ ನಿರ್ವಹಣೆ ಮತ್ತು ಚಿಕಿತ್ಸೆ, ನ್ಯೂರೋ ಇನ್ಫೆಕ್ಷನ್, ಮಕ್ಕಳ ನರರೋಗ ವಿಭಾಗ, ನರಶಸ್ತ್ರಚಿಕಿತ್ಸೆ, ತಲೆನೋವು, ವರ್ಟಿಗೋ ಚಿಕಿತ್ಸೆ, ಬೆನ್ನುಮೂಳೆ ಚಿಕಿತ್ಸೆ, ಪಾರ್ಕಿನ್ಸನ್ ಮತ್ತು ಮೂಮೆಂಟ್ ಡಿಸಾರ್ಡರ್, ಮೆಮೊರಿ ಕ್ಲಿನಿಕ್, ನ್ಯೂರೋ ಸೈಕಿಯಾಟ್ರಿಕ್, ನ್ಯೂರೋ ಇಂಟರ್ವೆನ್ಷನ್, ನ್ಯೂರೋ ರಿಹ್ಯಾಬ್, ನ್ಯೂರೋ ಫಿಸಿಯೋಥೆರಪಿ ಮತ್ತು ನ್ಯೂರೋ ಕ್ರಿಟಿಕಲ್ ಕೇರ್ ವಿಭಾಗವನ್ನು ಹೊಂದಿರುವ ಆಸ್ಪತ್ರೆ. 24/7 ನಿರಂತರ ಸೇವೆಗಾಗಿ ಫಸ್ಟ್ ನ್ಯೂರೋ ಬ್ರೈನ್ ಅಂಡ್ ಸ್ಪೈನ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಪಡೀಲ್, ಮಂಗಳೂರು. 0824-227-6633. ಮೊಬೈಲ್ 9343-44-24-88. ಬೆಸ್ಕಾಂ ಮತ್ತು ಕರ್ನಾಟಕ ಸರ್ಕಾರ ಒಂದು ವಾರದ ಇವಿ ಅಭಿಯಾನವನ್ನು ಆಯೋಜಿಸಿದ್ದು, ಇದರ ಭಾಗವಾಗಿ 3 ದಿನಗಳ ಇವಿ ಎಕ್ಸ್ಪೋ ಜುಲೈ 1-3 ಅರಮನೆ ಮೈದಾನದಲ್ಲಿರುವ ಚಾಮರ ವಜ್ರ ಸಭಾಂಗಣದಲ್ಲಿ ನಡೆಯಲಿದೆ. 100 ಪ್ರದರ್ಶಕರು ಪಾಲ್ಗೊಳ್ಳಲಿದ್ದು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಮಾನ್ಯ ಇಂಧನ ಸಚಿವರಾದ ಶ್ರೀ ಸುನೀಲ್ ಕುಮಾರ್ ಅವರು ಈ ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆ. ಬನ್ನಿ ಪಾಲ್ಗೊಳ್ಳಿ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಕೊಳವೆ ಬಾವಿ ಮರುಪೂರಣ ಈ ಕುರಿತು ಗುರುವಾಯನಕೆರೆಯ ಕೆ ಗೋವಿಂದ ಭಟ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಕೇಳುಗರೆ, ಇವತ್ತು ನಮ್ಮ ಜೊತೆಗೆ ಗುರುವಾಯನಕೆರೆ ಸಮೀಪದ ಕಡಪು ಗೋವಿಂದ ಭಟ್ ಅವರಿದ್ದಾರೆ. ಇವರು ಕೊಳವೆ ಬಾವಿಗೆ ಜಲ ಮರುಪೂರಣವನ್ನ ಅತ್ಯಂತ ವ್ಯವಸ್ಥಿತವಾಗಿ ಮಾಡಿಕೊಂಡು ಬಂದಂತವರು. ಬಹುಶಃ ಕಳೆದ 2-3 ವರ್ಷಗಳ ಹಿಂದೆ ಈ ಹಿಂದೆ ಮಳೆ ನೀರನ್ನ ಬಾವಿಗೆ ಇಂಗಿಸುವ ಬಗ್ಗೆ ನಾವು ಈಗಾಗಲೇ ಇವರನ್ನ ಮಾತನಾಡಿಸಿದ್ವಿ. ಆದ್ರೆ ವಿಶೇಷವಾಗಿ ಬಾವಿಯಿಂದ ಬೋರ್ವೆಲ್ಲಿಗೆ ನೀರನ್ನ ಮರುಪೂರಣ ಮಾಡುವ ಬಗ್ಗೆ ವಿಶೇಷವಾದಂತಹ ಒಂದು ಪ್ರಯತ್ನವನ್ನ ಇವರು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಮಾತುಕತೆಯನ್ನ ಮಾಡೋಣ. ಗೋವಿಂದ ಭಟ್ ಅವರೇ, ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈಗ ಈ ಜಲ ಮರುಪೂರಣ ಎನ್ನುವಂತಹದ್ದು, ಅದರ ಒಂದು ಮಹತ್ವ ಏನು, ಯಾಕಾಗಿ ಜಲ ಮರುಪೂರಣವನ್ನ ನಾವು ಮಾಡಬೇಕಾಗಿದೆ? ಇದು ಕಳೆದ 40 ವರ್ಷಗಳ ಹಿಂದೆ ಈ ಪ್ರಶ್ನೆ ಬರ್ತಿರಲಿಲ್ಲ. ಕಾರಣ ಏನಂದ್ರೆ, ಹಿಂದಿನ ಸಂದರ್ಭದಲ್ಲಿ ಹೆಚ್ಚಾಗಿ ತೆರೆದ ಬಾವಿಯ ನೀರನ್ನೇ ಕೃಷಿಗೆ ಆಶ್ರಯಿಸುತ್ತಿದ್ರು, ಇಲ್ಲ ಅದರಲ್ಲಿ ಹರಿಯುವ ನೀರನ್ನು ಕೃಷಿಗೆ ಅದನ್ನು ಅವಲಂಬಿಸುತ್ತಿದ್ರು. ಆದ್ರೆ ಕಾಲಕ್ರಮೇಣ ಕೃಷಿ ಉತ್ಪನ್ನಗಳ ಬೇಡಿಕೆ ಹೆಚ್ಚಿಗೆಯಾದಂತೆ, ಜನಸಂಖ್ಯೆ ಜಾಸ್ತಿ ಆದಂತೆ, ಈ ಉತ್ಪನ್ನಗಳನ್ನು ಹೆಚ್ಚಿಸಲಿಕ್ಕೆ ಕೃಷಿಯ ವಿಸ್ತಾರವನ್ನು ಹೆಚ್ಚಿಸುವ ಅವಶ್ಯಕತೆ ಬಂತು. ಅದರ ಜೊತೆಗೆ ನೀರಿನ ಕೊರತೆ ಇದ್ದಾಗ ಅದನ್ನು ಪೂರೈಸಲಿಕ್ಕಾಗಿ ಕೊಳವೆ ಬಾವಿಗಳನ್ನು ತೆಗೆದು ನೀರನ್ನು ಭೂಮಿಯ ಒಳಗಿಂದ ತೆಗಿಲಿಕ್ಕೆ ಪ್ರಾರಂಭಿಸಿದ್ರು. ಇದರಿಂದಾಗಿ ಅಂತರ್ಜಲದ ಮಟ್ಟ ಕಾಲಕ್ರಮೇಣ ಕಡಿಮೆ ಆಗಲಿಕ್ಕೆ ಪ್ರಾರಂಭವಾಯಿತು. ಭೂಮಿಯಲ್ಲಿ ಅಂತರ್ಜಲ ಮತ್ತು ಮೇಲ್ಪದರದ ನೀರು ಎಂಬುದಾಗಿ ಎರಡು ಹಂತದ ನೀರುಗಳಿವೆ. ಅದರಲ್ಲಿ ಮೊದಲನೇದಾಗಿ ತೆರೆದ ಬಾವಿಯಲ್ಲಿ ನಾವು ಉಪಯೋಗಿಸುವಂತಹ ನೀರು ಮೇಲ್ಪದರದ್ದು, ಕೊಳವೆ ಬಾವಿಯಲ್ಲಿ ತೆಗೆಯುವಂತಹ ನೀರು ಅಂತರ್ಜಲ. ಈ ಅಂತರ್ಜಲ ನಾವು ಕೊಳವೆ ಬಾವಿಯಲ್ಲಿ ತೆಗೆದಂತೆ ಅದನ್ನು ಮರುಪೂರ್ಣ ಮಾಡುವಂತಹ ವಿಧಾನಗಳು ಯಾವುದಿಲ್ಲ. ನೈಸರ್ಗಿಕವಾಗಿ ಮರುಪೂರ್ಣವಾಗೋದು ಬಹಳ ಸ್ವಲ್ಪ ಅಂಶ ಮಾತ್ರ, 100 ಒಂದು 10 ಕೂಡ ಇರಲಿಕ್ಕಿಲ್ಲ. ಮಳೆ ಬಂದಂತಹ ನೀರು ಅಷ್ಟು ಆಳಕ್ಕೆ ಹೋಗುದಿಲ್ಲ. ಇದರಿಂದಾಗಿ ಕಾಲಕ್ರಮೇಣ ಕೊಳವೆ ಬಾವಿಯ ಉಪಯೋಗ ಹೆಚ್ಚಿದಂತೆ ಭೂಮಿಯ ಅಂತರ್ಜಲ ಕಡಿಮೆಯಾಗಲಿಕ್ಕೆ ಪ್ರಾರಂಭವಾಯಿತು. ಈ 100 ಫೀಟ್ನಷ್ಟು ಆಳದಲ್ಲಿ ಸಿಗುತ್ತಿದ್ದಂತಹ ನೀರು ಇದೀಗ 400-500 ಫೀಟ್ನಷ್ಟು ಆಳಕ್ಕೆ ಹೋದ್ರೂ ಕೂಡ ನಮ್ಗೆ ಸಿಗ್ಲಿಕ್ಕೆ ಕಷ್ಟಕರವಾಗಿದೆ. ಕ್ರಮೇಣ ಇದರ ಫಲಿತಾಂಶ ಏನಾಗ್ಬೋದು ಅಂದ್ರೆ, ಭೂಮಿಯ ಒಳಪದರಾದ ನೀರಿನ ಅಂಶ ಇಲ್ಲದೆ ಅದು ಬರಡಾಗಿ ಆ ಮಣ್ಣು ತೊಳ್ಳಾಗುವ ಸಂದರ್ಭ ಇದೆ. ಇದರಿಂದ ಭೂಕಂಪ ಆಗೋದು, ಇಲ್ಲ ಗುಡ್ಡದು ಜರಿದು ಹೋಗೋದು ಭೂಮಿ, ಇಂತಹ ಪ್ರಾಕೃತಿಕ ವಿಕೋಪಕ್ಕೆ ಇದು ಅವಕಾಶ ಮಾಡಿಕೊಡ್ಲಿಕ್ಕೆ ಎಲ್ಲ ಸಾಧ್ಯತೆ ಇದೆ. ಆದುದರಿಂದ ನಾವು ಪ್ರತಿಯೊಬ್ಬರು ಕೂಡ, ಯಾರಿಗೆಲ್ಲ ಅವಕಾಶ ಇದೆಯಾ ಅಂತವರು ಪ್ರತಿಯೊಬ್ಬರು ಕೂಡ ಈ ಜಲಮರುಪೂರಣ ನಾವು ಮಾಡುವುದು ಅತಿ ಅಗತ್ಯ. ಎಷ್ಟು ನಾವು ಭೂಮಿಯಿಂದ ನೀರನ್ನು ತೆಗಿತೇವೋ ಅದೇ ರೀತಿ ಸಾಧ್ಯವಾದಷ್ಟು ನೀರನ್ನು ಪೂರೈಸುವುದು ಕೂಡ, ಅದಕ್ಕೆ ಮರುಪೂರಣ ಮಾಡುವುದು ಕೂಡ ಅಷ್ಟೇ ಅಗತ್ಯ. ಗೋವಿಂದ ಭಟ್ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಬೇಕು. ಈ ಜಲ ಪೂರಣ ಮಾಡುವ ಒಂದು ವಿಚಾರದ ಬಗ್ಗೆ ಬರುವುದಕ್ಕಿಂತ ಮೊದಲು, ಮಣ್ಣಿನ ಪದರದಲ್ಲಿರುವಂತಹ ನೀರು, ಮೇಲ್ಪದರದಲ್ಲಿರುವಂತಹ ನೀರನ್ನ ನಾವು ಕೆರೆ ಬಾವಿಗಳ ಮೂಲಕ ತೆಗಿತೀವಿ, ಮಣ್ಣಿನ ಒಳಗಡೆ ಕಲ್ಲಿನ ಪದರಗಳಲ್ಲಿರುವುದನ್ನ ಬೋರ್ವೆಲ್ ಮೂಲಕ ನೀವು ಹೊರಗಡೆ ತೆಗಿತೀರಿ ಅಂತ ಹೇಳಿದ್ರಿ. ಸಹಜವಾಗಿ ನೀರು ಇಂಗುವ ಪ್ರಕ್ರಿಯೆ ಹೇಗೆ ನಡೀತದೆ? ಇವತ್ತು ನಾವು ತೆಗೆದುಕೊಳ್ಳುವಂತಹ ನೀರು ಎಷ್ಟು ಹಳೆಯದು ಅಂತ? ಇದು ಬೋರ್ವೆಲ್ ನಲ್ಲಿ ನಾವು ತೆಗೆಯುವಂತಹ ನೀರು ಒಂದು 10-30 ಹಿಂದಿನದಾಗಿರ್ಬೋದು. ಹಿಂದಿನಿಂದಲೇ ಸ್ವಲ್ಪ ಪ್ರತಿ ವರ್ಷವೂ ಕೂಡ ನೀರು ಸೇರ್ತಾ ಹೋಗಿ ಭೂಮಿಯ ಒಳಗಡೆ ತುಂಬಿರ್ತದೆ. ಅದನ್ನು ನಾವು ಒಮ್ಮೆ ಪಂಪ್ ಅನ್ನು ಉಪಯೋಗಿಸಿ ಅದನ್ನು ಮೇಲಕ್ಕೆ ತೆಗೆದಾಗ ಅಲ್ಲಿ ಅದಕ್ಕೆ ಮರುಪೂರ್ಣದ ನಾವು ತೆಗೆದಷ್ಟು ನೀರನ್ನು ಮರುಪೂರ್ಣ ಅಲ್ಲಿ ಸ್ವಾಭಾವಿಕವಾಗಿ ಆಗುತ್ತಿಲ್ಲ. ಇದರಿಂದಾಗಿ ಭೂಮಿಯ ಒಳಗೆ ಈ ನೀರಿನ ಕೊರತೆ ಉಂಟಾಗಲಿಕ್ಕೆ ಕಾರಣ. ಈ ಕಲ್ಲಿನ ಪದರ ಅಥವಾ ಶಿಲಾ ಪದರದ ಒಳಗಡೆಯಲ್ಲೂ ಕೂಡ ಸಾಕಷ್ಟು

ಫುಟ್ಬಾಲ್ ಇದ್ದಂತ ಬದಿ ಇದೆಯಲ್ಲ 5-on-5 ಹೌದು, ಅದನ್ನು ನೀರಿನ ಎತ್ತಾಗ ಒಂದು ಸದ್ದು ಕೇಳ್ತದೆ ಗರ ಗರ ಗರ ಅಂತ ಹೇಳಿ ನೀರು ಗಾಳಿ ಒಳಗೆ ಹೋಗುದು, ಒಂದು ಅದರಲ್ಲಿ ಗೊತ್ತಾಗ್ತದೆ. ಇನ್ನೊಂದು ಏನಂದ್ರೆ ಕೊಳವೆ ಬಾವಿ ಹತ್ರ 5-on-5 ಒಂದು ಕೊಳವೆ ಬಾವಿ ಬಗ್ಗೆ ನಾವು ಇಳಿಸಿದೇವಲ್ಲ, ಹೌದು, ಅಲ್ಲಿ ಕಿವಿ ಕೊಟ್ಟು ಕೇಳಿದಾಗ ನೀರು ಕೆಳಗೆ ಬೀಳುವ ಶಬ್ದ ಕೇಳ್ತದೆ ನಮ್ಗೆ. ನಾವು ಹೆಚ್ಚಾಗಿ ಕೊಳವೆ ಆ ಸದ್ದನ್ನು ನೋಡಿಯೇ ನೀರು ಹೋಗ್ತದೆ ಇಲ್ಲ ಅಂತ ತಿಳ್ಕೊಳ್ಳೋದು, ಸ್ವಲ್ಪ ದೂರಕ್ಕೆ ಕೇಳ್ತಾ ಇದ್ದು ನೀರು ಕೆಳಗೆ ಬೀಳ್ತಾ ಇರೋದು ಒಂದದು. ಮತ್ತೆ ಇನ್ನೊಂದು ಆ 5-on-5 ಕೂಡ ತೂಕ ಜಾಸ್ತಿ ಆಗಿರ್ತದೆ ನೀರು ಹೋಗುದಿದ್ರೆ, ಆಗ ಅದು ನಿಮ್ಗೆ 2-3 ವಿಧಾನದಲ್ಲಿಯೂ ನಮ್ಗೆ ನೋಡ್ಕೊಳ್ಬಹುದು. ಈಗ ಯಾವುದೇ ಕಾರಣಕ್ಕೂ ಬೋರ್ವೆಲ್ ನೀರು ಕೆರೆಗೆ ಹೋಗಬಾರದು, ಹೋಗಬಾರದು, ಹೋದ್ರೆ ನಿಷ್ಪ್ರಯೋಜಕ ನಿಷ್ಪ್ರಯೋಜಕ ಆಯ್ತು ನೋಡಿ, ಅಷ್ಟು ಶಕ್ತಿ. ಈ ಕರೆಂಟ್ ನಲ್ಲಿ ಪಂಪ್ ನಡೆಯುತ್ತಾನೆ, ಹೌದು ಹೌದು, ಅದು ನಿಷ್ಪ್ರಯೋಜಕ ಆಯ್ತು ಒಂದು. ಮತ್ತೆ ಇನ್ನೊಂದು ನೀರು ಜಲ ಮರುಪೂರ್ಣ ಮಾಡುವ ಕೂಡ ಅಲ್ಲಿ ಇಲ್ಲದಾಯ್ತು. ಹೌದು, ಆಮೇಲೆ ಈಗ ಕೆರೆಯಲ್ಲಿ ಈಗ ಮಳೆಗಾಲದಲ್ಲಿ ಮಾತ್ರ ನೀರು ಇರ್ತದೆ, ಬೇಸಿಗೆಯಲ್ಲಿ ಒಣಗಿ ಹೋಗ್ತದೆ ಅಂತ ಇದ್ದಂತ ಸಂದರ್ಭದಲ್ಲಿ ಏನ್ ಮಾಡಬಹುದು? ಸಾಮಾನ್ಯ ಎಲ್ಲಿ ತನಕ ನೀರಿಗೆ ತೊಂದರೆ ಇಲ್ಲ ಬಾವಿಯಲ್ಲಿ, ಅಲ್ಲಿ ತನಕ ನಾವು ತೆರೆದ ಬಾವಿಯ ನೀರನ್ನು ಉಪಯೋಗಿಸಿಕೊಳ್ಳೋದು, ಅದೇ ನಮ್ಗೆ ಬೇಕಾದಷ್ಟು ಆಗ್ಬಹುದು ನಮ್ಗೆ ಬೇಸಿಗೆಗೆ ಉಪಯೋಗ ಮಾಡುವ. ಇದರಲ್ಲಿ ಏನಂದ್ರೆ ಕೊಳವೆ ಬಾವಿಯಲ್ಲಿ ನಾವು ಈಗ ನೀ ಮರುಪೂರ್ಣ ಮಾಡುವಂತ ನೀರಿನ ಪ್ರಮಾಣ 40,000 liter ಆಗ್ತದೆ ದಿವಸಕ್ಕೆ. ಓಹೋ, ಆ 40,000 liter ಆದ್ರೆ ಸಾಮಾನ್ಯ ಉಪಯೋಗ ತೋಟಕ್ಕೆ ನಾವು ಉಪಯೋಗಿಸೋದು ಸಾಮಾನ್ಯ ಒಂದು 30,000, ಮತ್ತು ವಾರ ಪೂರ್ತಿ ಉಪಯೋಗಿಸಿದ್ರು ಕೂಡ ದಿನ ಅಂದ್ರೆ 30,000 liter ಅಂದಾಜಿ ಉಪಯೋಗಿಸ್ತಾರೆ, 2-3 ಗಂಟೆ ಉಪಯೋಗಿಸಿದ್ದಲ್ಲಿ ದಿನಕ್ಕೆ. ಆದ್ರಿಂದ ಅಲ್ಲಿ ನಾವು ನಮ್ಗೆ ಬೇಕಾದಷ್ಟು ನೀರು ನಾವು ಆಗ್ಲೇ ತುಂಬಿಸಿದಾಗ ಆಗ್ತದೆ. ಅಂದ್ರೆ ಬೇಸಿಗೆಯಲ್ಲಿ ಉಪಯೋಗಿಸುವ ತುಂಬಿಸಿಕೊಳ್ಬಹುದು, ಯಾಕಂದ್ರೆ ಅದು ಒಂದು ಸಾಮಾಜಿಕ ಬದ್ಧತೆ ಅಂದ್ರೆ ಕೊಳೆ ಬಾಯಿಲಿ ನೀರಾಗಿ ಅಂತರ್ಜಲ ತುಂಬಿಕೊಂಡ್ರೆ ಸಮಾಜಕ್ಕೆ ಒಂದು ಪ್ರಯೋಜನ ನೋಡಿ. ಹೌದು ಹೌದು, ಬೇಸಿಗೆ ಬೇಕಾದಂತಹ ಎಲ್ಲ ನೀರನ್ನು ನೀವು ಮಳೆಗಾಲದಲ್ಲಿ ತುಂಬಿಸ್ಕೋಬಹುದು. ಇನ್ನೂ ಏನಂದ್ರೆ ನೀರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಿದ್ದಲ್ಲಿ ಕೊಳವೆ ಬಾಯಿಗೆ 3/4 inch 2 pipe ಅನ್ನು ಬೇಕಿದ್ರೆ ಇಳಿಸಬಹುದು. ಓಹೋ, ಅಲ್ಲಿ ನಾನು 3/4 inch ಒಂದು ಪೈಪ್ ಯಾಕೆ ಹೇಳಿದ್ದೇನೆ ಅಂದ್ರೆ ಕೊಳವೆ ಬಾವಿಯಿಂದ ಮೇಲೆ ಬರುವಂತಹ ಪೈಪ್ 2 inch ಸೈಜ್ ಇರ್ತದೆ ಸಾಮಾನ್ಯ, ಪಂಪಿಗೆ ಕನೆಕ್ಟ್ ಮಾಡಿದ ಪೈಪ್ ಅಂದ್ರೆ ತೋಟಕ್ಕೆ ಹೋಗೋದಿರ್ತದಲ್ಲ, ಅದು 2 inch ಪೈಪ್ ಇರ್ತದೆ. 2 inch ಪೈಪ್ ಇದ್ದಾಗ ಅದರಲ್ಲಿ ಮತ್ತೆ 1-inch 1.5-inch ಪೈಪ್ ನಾವು ಇಳಿಸಲಿಕ್ಕೆ ಬದಿಯಲ್ಲಿ ಸ್ಥಳ ಇರೋದಿಲ್ಲ. ಹೌದು, ಅದಕ್ಕಾಗಿ 3/4 inch ಪೈಪ್ ಆದ್ರೆ ಸುಲಭವಾಗಿ ಕೆಳಗೆ ಇಳಿಸ್ಲಿಕ್ಕೆ ಆಗ್ತದೆ ನಮ್ಗೆ. ಆದ್ರೆ ನೀರು ಇನ್ನೂ ಜಾಸ್ತಿ ಬೇಕು ತುಂಬಿಸಬೇಕು ಅಂತ ನಮ್ಗೆ ಅಭಿಲಾಷ ಇದ್ದಲ್ಲಿ ಇನ್ನೊಂದು ಪೈಪ್ ಅನ್ನು ಹಾಕೊಳ್ಬಹುದು, 2 pipe ಅನ್ನು ಇಳಿಸಿಕೊಳ್ಬಹುದು. ಅವಕಾಶ ಇದ್ರೆ 80,000 liter ದಿವಸಕ್ಕೆ ತುಂಬಿದಾಗಾಯ್ತು. ಹೌದು, ಇದು 80,000 ಅಲ್ಲ, ಅದಕ್ಕಿಂತ ಜಾಸ್ತಿ 43,000 liter ಆಗ್ತದೆ. ನಾನು 40,000 ಅಂತ ರೌಂಡ್ ಫಿಗರ್ ಹೇಳಿದ್ದೆ ಅಷ್ಟೇ. ಸರಿ ಸರಿ, ಈಗ ಸಾಮಾನ್ಯವಾಗಿ ಬೋರ್ವೆಲ್ಗೆ ಒಂದು ಜಲ ಮರುಪೂರಣ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಕಡೆ ಕೂಡ ಫಿಲ್ಟರ್ ನ ಹಾಕ್ಬೇಕು ಅಂತ ಕೇಳ್ತೀವಿ, ಇದರಲ್ಲಿ ವ್ಯವಸ್ಥೆ ಹೇಗೆ? ಇದರಲ್ಲಿ ಕೂಡ ನಾನು ಫಿಲ್ಟರ್ ನ ಅಗತ್ಯ ಇಲ್ಲ, ಆದ್ರೂ ಹಾಕುವ ವ್ಯವಸ್ಥೆ ಮಾಡಿದ್ದೇನೆ. ಈಗ ನೀರಿನಲ್ಲಿ ಏನು ಮುಳುಗಿಸಿದ್ದೇವೆ ನಾವು ಪೈಪ್ ಅನ್ನು, ಮುಖಾಂತರ ಫೂಟ್ವಾಲ್ ಅನ್ನು ಮುಳುಗಿಸಿದೆವಲ್ಲ, ಅದರ ತುದಿಗೆ ಒಂದು ನೈಲನ್ ಚೀಲ ಬರ್ತದೆ, ಅಂಗಡಿಗಳಲ್ಲಿ ಲಭ್ಯ ಇದೆ ನೈಲನ್ ಚೀಲಗಳು, ಸಣ್ಣ ಸಣ್ಣ ಕಣ್ಣು ತೂತಿರುವಂತಹ ಚೀಲಗಳು, ಅದೆಲ್ಲ ಒಂದು ಚೀಲವನ್ನು ತಗೊಂಡು ಬಂದು ಒಂದು 10-15 kg ಇದರದ್ದು ಸೈಜಿನ ವಸ್ತು ತಗೊಂಡು ಹೋಗುವಂತಹ ದೊಡ್ಡ ಚೀಲ ತಗೊಂಡು ಬಂದು ಇದೇ ಇದಕ್ಕೆ ಕವರ್ ಮಾಡಿದ್ವಿ, ಕವರ್ ಮಾಡಿ ಮೇಲಿನೊಂದು ಕಟ್ಟ ಹಾಕಿದ್ವಿ, ಕಟ್ಟ ಹಾಕಿ ಅದರೊಳಗಡೆ ಒಂದು ಕಲ್ಲು ಕೂಡ ಇಳಿಸ್ಬೇಕು ನಾವು, ಯಾಕಂದ್ರೆ ಈ ಫುಟ್ಬಾಲ್ ಏನಿದೆ ಅದು ಕೆಲವು ಸಲ ಮೇಲಕ್ಕೆ ಬಂದು ಬಿಡುವ ಕ್ರಮ ಇದೆ ನೀರಿನಲ್ಲಿ ತೇಲ್ಕೊಂಡು, ಆಗ ನೀರು ತನ್ನಿಂದಾನೆ ಬರೋದು ಮಿಸ್ ಆಗಬಹುದು ಅಂತ ಕಾರಣಕ್ಕೆ ಒಂದು 1 kg ಅಷ್ಟು ತೂಕ ಬರುವಂತ ಒಂದು ಕಲ್ಲು ಒಂದು ಅದರೊಳಗೆ ಚೀಲದೊಳಗೆ ಇಟ್ಟು ಆ ಚೀಲವನ್ನು ಇದಕ್ಕೆ ಸುತ್ತಿ ಬಿಡೋದು, ಬೇರೆ ಕಸ ಎಲ್ಲ ಹೋಗದಾಗೆ ಕಟ್ಟಿಬಿಡುವುದು. ಆ ರೀತಿ ಫಿಲ್ಟರ್ ಮಾಡುವ ಅವಕಾಶ ಕೂಡ ಇದೆ. ಫಿಲ್ಟರ್ ನ ಅವಕಾಶ ಒಂದು ಲೆಕ್ಕದಲ್ಲಿ ಬರೋದಿಲ್ಲ, ಕಾರಣ ಏನಂದ್ರೆ ಇದು ಮಳೆಗಾಲದ ವಸರ್ ನೀರು, ಅದರಲ್ಲೇನು ಕಲುಷಿತ ಇದಿರೋದಿಲ್ಲ, ಒಳ್ಳೆ ತಿಳಿಯಾಗಿರ್ತದೆ ನೀರು. ಆದ್ರೆ ಜಾಗ್ರತೆಗೆ ನಾವು ಅದರಲ್ಲಿ ಮೀನು ಜಲಚರ ಏನಾದ್ರೂ ಇದ್ರೆ ಇದಕ್ಕೆ ಹೋಗದಾಗೆ ಇದನ್ನ ಹಾಕೊಳ್ಳೋದು ಒಳ್ಳೇದು, ಇಂಥ ಒಂದು ಫಿಲ್ಟರಿಂಗ್ ವ್ಯವಸ್ಥೆ. ಈಗ ಮೇಲುಗಡೆ ಈಗ ಬೋರ್ವೆಲ್ ನ ಮೇಲ್ಭಾಗದಲ್ಲಿ ಏನಾದರೂ ಹರಿಯುವ ನೀರಿನ ವ್ಯವಸ್ಥೆ ಇದ್ರೆ ಹೇಗೆ ಇದ್ರೆ ಅದಾದ್ರೆ ನೇರವಾಗಿ ತುಂಬಿಸಿಕೊಳ್ಬಹುದು ನೀರು ಶುದ್ಧವಾಗಿದ್ದಲ್ಲಿ, ಅದಕ್ಕೆ ಸೈಫನ್ ಅಗತ್ಯ ಇಲ್ಲ. ಹೌದು, ಪೈಪ್ ಅನ್ನು ನೇರವಾಗಿ ಜೋಡಿಸಬಹುದು, ಒಂದು ದಂಬೆ ಏನಾದ್ರೂ ಪೈಪ್ ದಂಬೆ ಯಾವ್ದಾದ್ರು ಇಟ್ಟು ನೀರು ಒಳಗೆ ಬೀಳುವಾಗ ಮಾಡಬಹುದು. ಫಿಲ್ಟರಿಂಗ್ ಒಂದು ಬೇಕಿದ್ರೆ ಇಟ್ಟುಕೊಂಡಿತ್ತು, ಅದಕ್ಕೆ ಕಸ ಮತ್ತು ಕೆಳಗೆ ಬೀಳೋದಾಗೆ, ಅದು ಅದು ವಿಧಾನ ಬೇರೆ, ಇದು ವಿಧಾನ ಬೇರೆ. ಅಂದ್ರೆ ಹೆಚ್ಚಿನ ಕಡೆ ಕೂಡ ಆ ರೀತಿಯ ಒಂದು ಸಂದರ್ಭ ಸಿಕ್ಕೋದು ಬಹಳ ಕಡಿಮೆ. ಅದಕ್ಕಾಗಿ ಜಾದ್ರೂ ಕೆರೆ ಮತ್ತು ಕೊಳವೆ ಬಾವಿ ಹೆಚ್ಚಿನ ತೋಟಗಳಲ್ಲಿ ಇರ್ತದೆ ಅಲ್ಲಿ, ಮತ್ತೆ ಆ ಕಾರಣಕ್ಕಾಗಿ ನಾನು ಇದರ ಬಗ್ಗೆ ಹೆಚ್ಚು ಗಮನ ಹರಿಸಿದ್ದು. ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲ ನೀರು ಹರಿದು ಬರುವಂತದ್ದು, ಇದ್ರೆ ಅದು ಬಹಳ ಸುಲಭ. ಈಗ ಇದರಲ್ಲಿ ಯಾವ ರೀತಿಯ ಒಂದು ಬದಲಾವಣೆಯನ್ನ ಕಾಣ್ತಾ ಇದ್ರಿ ನೀವು ಒಂದ್ಸಾರಿ ಜಲ ಮರುಪೂರಣ ಆದ ನಂತರದ ಬದಲಾವಣೆಗಳು? ಒಂದನೇದಾಗಿ ನಾವು ಈಗ ಅದು ಕುಡಿಲಿಕ್ಕೂ ಅದನ್ನು ಉಪಯೋಗಿಸ್ತೇನೆ. ಆ ನೀರು ಬಹಳ ಒಳ್ಳೇದಿರ್ತದೆ, ಬಾವಿ ನೀರು, ತೆರೆದ ಬಾವಿಯ ನೀರು ಬಹಳ ಒಳ್ಳೇದಿರ್ತದೆ ಕುಡಿಲಿಕ್ಕೆ. ನಮ್ಮ ಬಾಕಿ ಉಪಯೋಗ ಕೂಡ ಕುಡಿಯುವ ಉಪಯೋಗ ಕೂಡ ಅದನ್ನು ಬಳಸೋದಕ್ಕೆ ಏನು ತೊಂದರೆ ಇಲ್ಲ. ಸಾಮಾನ್ಯವಾಗಿ ಕೊಳವೆ ಬಾವಿಯಲ್ಲಿ ಸ್ವಲ್ಪ ಹಾರ್ಡ್ ವಾಟರ್ ಅಥವಾ ಒಂದು ಗಡಸು ನೀರು ಅಂತ ಹೇಳ್ತೀವಿ, ಆ ಸಮಸ್ಯೆ ಇರುವುದಿಲ್ಲ. ಅದು ಕಡಿಮೆ ಆಗ್ತದೆ, ಇದು ತುಂಬಿದಾಗಿ ಇದರದ್ದೇ ಪ್ರಭಾವ ಜಾಸ್ತಿ. ಹೌದು. ಆಮೇಲೆ ಈ ವಿಚಾರವನ್ನ ಪ್ರಧಾನಮಂತ್ರಿ ಕಾರ್ಯಾಲಯದ ಗಮನಕ್ಕೂ ಕೂಡ ನೀವು ತರುವ ಪ್ರಯತ್ನ ಮಾಡಿದ್ದೀರಿ. ಹೌದು, ಒಂದು ಮನವಿ ಪತ್ರ ಕಳಿಸಿದ್ದೇನೆ ನಾನು. ಈಗ ನಾನೊಂದು ಹೊಸ ವಿಧಾನ ಮಾಡಿದ್ದೇನೆ, ಇದರಲ್ಲಿ ತುಂಬಾ ಜಾಸ್ತಿ ಹೆಚ್ಚಿನ ಪ್ರಮಾಣದ ನೀರನ್ನು 46 ಲೀಟರ್ಗಷ್ಟು ನೀರನ್ನು ದಿನವೊಂದರ ತುಂಬಿಸಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಅಂತರ್ಜಲ ಸಮಸ್ಯೆಯನ್ನು ನಾವು ರಾಷ್ಟ್ರವ್ಯಾಪಿಯಾಗಿ ಅದನ್ನು ಅಳವಡಿಸಲಿಕ್ಕೆ ಪ್ರಯತ್ನಿಸಿದ್ರೆ ಆಗ ಅಂತರ್ಜಲ ಸಮಸ್ಯೆಯನ್ನು ನಾವು ನಿವಾರಿಸಬಹುದು. ಇದರ ಬಗ್ಗೆ ನನ್ನ ಇದನ್ನು ಅಳವಡಿಸುವಂತೆ ಕ್ರಮ ಕೈಗೊಳ್ಳಬೇಕಾಗಿ ನನ್ನ ಕಳಕಳಿಯ ವಿನಂತಿ ಅಂತೇಳಿ ಒಂದು ಪತ್ರ ಬರ್ತೀನಿ. ಪ್ರತಿಕ್ರಿಯೆ ಬಂದಿದೆಯಾ? ಒಂದು 15 ದಿವಸದಲ್ಲಿ, ಹೆಚ್ಚು ಸಮಯ ತಗೊಳ್ಳಿಲ್ಲ. ಅದನ್ನು ನಮ್ಮ ರಾಜ್ಯ ಸರ್ಕಾರದ ಸೆಕ್ರೆಟರಿಯೇಟ್ ಸಚಿವಾಲಯಕ್ಕೆ ಅದನ್ನು ಕಳುಹಿಸಿ ಇದರ ಬಗ್ಗೆ ಏನು ಅಂತೇಳಿ ಹೇಳಿದ್ರ ಬಗ್ಗೆ ಅಭಿಪ್ರಾಯವನ್ನು ಅರ್ಜಿದಾರರಿಗೂ ತಿಳಿಸಿ ಮತ್ತೆ ನಮ್ಗೆ ಒಂದು ಪ್ರತಿಯನ್ನು ಕಳಿಸಿಕೊಡಿ ಅಂತೇಳಿ ಅದರಲ್ಲಿ ಬರೆದಿದ್ದಾರೆ. ಇಲ್ಲಿಂದ ನಮ್ಮ ರಾಜ್ಯ ಸರ್ಕಾರದಿಂದ ಈಗ ಇನ್ನೂ ಬಂದಿಲ್ಲ ಅದರ ಬಗ್ಗೆ ಯಾವ್ದು ಮಾಹಿತಿ. ಆಮೇಲೆ ಈಗ ಖರ್ಚು ಎಷ್ಟು ಬರ್ತದೆ ಅಂತ ಹೇಳಿ, ಸಾಮಾನ್ಯವಾಗಿ ಈಗ ಆ ಬೋರ್ವೆಲ್ ರೀಚಾರ್ಜ್ ಮಾಡುದು ಅಂದ್ರೆ ಅಥವಾ ಒಂದು ಮರುಪೂರಣ ಅಂದ್ರೆ ಹೆಚ್ಚು ಖರ್ಚು ಬರ್ತದೆ ಅಂತ ಯೋಚನೆ ಮಾಡಬಹುದು. ಅದು ಬಹಳ ಕಡಿಮೆ, ಬಾಕಿ ಉಳಿದ ಕ್ರಮವನ್ನು ಹೋಲಿಸಿದ್ರೆ ಇದಕ್ಕೆ ಬಹಳ ಕಡಿಮೆ ಬೇಕಾಗುದು. ಇನ್ನು 3,500 ರೂಪಾಯಿ ಅಷ್ಟು ಹಣ ಇದ್ದಲ್ಲಿ ಮರುಪೂರಣ ಮಾಡ್ಲಿಕ್ಕೆ ಬೇಕಂತ ಎಲ್ಲಾ ವಸ್ತುಗಳನ್ನು ತಗೊಳ್ಬಹುದು. ಈಗ ನಿನ್ನೆ ಒಬ್ರು ಇಲ್ಲಿ ಮೂಡಬಿದ್ರೆಯವರೊಬ್ರು ಬಂದಿದ್ರು ಇಲ್ಲಿ, ಹೀಗೀಗ ಅವ್ರ ಪೇಪರ್ ನಲ್ಲಿ ನೋಡಿ ಇದನ್ನು ಮಾಡಿ ನೋಡು, ಅವರಿಗೆ 2 ಬೋರ್ನಲ್ಲಿ ನೀರಿಲ್ಲ ಅಂತ, ಕೊನೆಗ ನೀರಿಲ್ಲದಾಗ್ತದೆ, ಹತ್ತಿರ ಬಾವಿ ಉಂಟು, 2 ಬಾವಿ ಉಂಟು ಅಂತ ಹೇಳಿ ಬಂದಿದ್ರು. ಇಲ್ಲ, ಅದ ಮೇಲೆ ಬಂದು ಪಾರ್ಟ್ ಎಲ್ಲ ಅವ್ರು ತಗೊಂಡು ಬಂದ್ರು, ಅಲ್ಲಿ ಹೋಗಿ ಮತ್ತೆ ಮಾಡು, ಹಿಂದೆ ಮುಂದಾಗೋದು ಬೇಡ ಅಂತ ಹೇಳಿ ಅದನ್ನು ಅಸೆಂಬಲ್ ಮಾಡಿ ತಗೊಂಡು ಹೋದ್ರು. ಇಲ್ಲಿಂದ ಅವರಿಗೆ ಒಟ್ಟು 250 ರೂಪಾಯಿನ ಆ ಪಾರ್ಟಿಗೆ ಬೇಕಾಗಿದೆ ಅಂತೆ, ಮತ್ತೆ 100 ರೂಪಾಯಿ ಅಂದಾಗಿ ಗೇಟ್ ವಾಲಿಗೆ ಬೇಕಾಗ್ಬೋದು. ಇನ್ನು 5 ಫೀಟ್ 1,500 ಎಷ್ಟು ಹೇಳ್ತಾರೆ 100 ಫೀಟ್ಗೆ ಅಂತೂ 2 ಪೈಪ್ ಎರಡು 3,500 ಒಳಗಡೆ ಇದೆ, ಹೇಗೆ ನೋಡಿದ್ರು ಕೂಡ ಖರ್ಚು ಅಷ್ಟೇ ಬೇಕಾಗ್ಬೋದು, ಅದಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ. ಹೌದು. ಅಂತೂ ಇಂತಹ ಒಂದು ಇದು ಏನು ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಂಡ್ರೆ ವರ್ಷ ಪೂರ್ತಿ ನಿಮಗೆ ನೀರಿನ ಒಂದು ಲಭ್ಯತೆಯನ್ನ ಹೆಚ್ಚಿಸಿಕೊಳ್ಬಹುದು ಅಂತ. ಖಂಡಿತವಾಗಿ ಹೆಚ್ಚಿಸಬಹುದು, ಹೊಸ ಬೋರ್ವೆಲ್ ತೆಗೆಯುವ ಅವಶ್ಯಕತೆಯೇ ಇಲ್ಲ ಅದಕ್ಕೆ, ಎಲ್ಲದಕ್ಕಿಂತ ಅಂದ್ರೆ ಒಂದು ಮುಗಿಯಾಗಿ ಇನ್ನೊಂದು ತೆಗೀತಾ ಹೋಗ್ಬೇಕಲ್ಲ, ಅದೇ ಆ ಸಮಸ್ಯೆ ಇಲ್ಲ ನಮ್ಗೆ. ಹೌದು ಹೌದು. ಜಲ ಬತ್ತಿ ಹೋಯಿತು ಅನ್ನುವ ಪ್ರಶ್ನೆ ಬರುವುದಿಲ್ಲ, ಬರೋದೇ ಇಲ್ಲ. ನಮ್ಗೆ ಧೈರ್ಯದಲ್ಲಿ ಕೃಷಿಯನ್ನು ವಿಸ್ತರಿಸಬಹುದು, ನಮ್ಮ ಭೂಮಿ ಇದ್ರೆ ಇನ್ನು ಕೂಡ ವಿಸ್ತರಿಸ್ತಾ ಹೋಗೋದಕ್ಕೆ ಏನು ತೊಂದರೆ ಇಲ್ಲ. ಇಲ್ಲಾದ್ರಲ್ಲಿ ನಾಳೆ ನೀರಿಲ್ಲದಾದ್ರೆ ಅಂತಲ್ಲಿ ಒಂದು ಮನಸ್ಸಿನ ಒಳಗೆ ಒಂದು ಅಂಜಿಕೆ ಇರ್ತದೆ. ಹೌದು. ಗೋವಿಂದ ಭಟ್ ಅವರಿಗೆ ನಿಮ್ಮ ದೂರವಾಣಿ ಸಂಪರ್ಕ ಸಂಖ್ಯೆಯನ್ನು ಹೇಳಿದ್ರೆ ನಮ್ಮ ಕೇಳುಗರು ಕೂಡ ನಿಮ್ಮನ್ನು ಸಂಪರ್ಕ ಮಾಡಬಹುದು. ನಾನು ಸಂಪರ್ಕ ನಂಬರ್ ಕೊಡ್ಲಿಕ್ಕೆ ಸಿದ್ಧನಿದ್ದೇನೆ, ಯಾಕಂದ್ರೆ ನನ್ನ ಉದ್ದೇಶ ಮುಖ್ಯವಾಗಿ ಇದೀಗ ಜನರಿಗೆ ತಲುಪಬೇಕು ಅಂತ ಹೇಳಿ. ಖಂಡಿತವಾಗಿ. ಕಂಡಿರೋದು ಇವತ್ತಲ್ಲ, 12 ವರ್ಷ ಆಯ್ತು, ಇಷ್ಟು ವರ್ಷ ಯಾಕೆಂತ ನನಗೆ ಗೊತ್ತಿಲ್ಲ. ಹಾಗೆ ಮುಂದೆ ಇತ್ತು, ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ನಾನು ನನ್ನ ತಲೆಯನ್ನು ಓಡಿಸಿಕೊಂಡಿದ್ದೆ. ಈಗ ಕಳೆದ ವರ್ಷ ನನಗೆ ಪುನಃ ಇದು ಕಂಡಿತ, ಅದರ ಮಧ್ಯೆ ಅದು ಏನೋ ಬೇರೆ ಏನೋ ಸಮಸ್ಯೆಯಿಂದಾಗಿ ನೀರು ಜಲ ಮರುಪೂರಣ ಆಗೋದು ಸ್ಥಗಿತಗೊಂಡಿತ್ತು ಅಂತ. ನಂತರ ಕಾರಣ ಏನು ಅಂತೇಳಿ ಗೊತ್ತಾಯ್ತು, ಅದನ್ನು ಸಾಲ್ವ್ ಮಾಡಿದೆ, ಸಾಲ್ವ್ ಮಾಡಿ ಈಗ ಏನು ಸಮಸ್ಯೆ ಇಲ್ಲದೆ ಅದು ನಿರಂತರವಾಗಿ ಹರಿತಾ ಇದೆ. ಈ ಎಲ್ಲ ಕಾರಣದಿಂದಾಗಿ ನಮ್ಗೆ ಅದನ್ನು ಜನರಿಗೆ ತಲುಪಿಸಲಿಕ್ಕೆ ಅಷ್ಟು ಸಾಧ್ಯ ಆಗ್ಲಿಲ್ಲ. ಖಂಡಿತವಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳ್ಬಿಡಿ. 9449527351. ಇನ್ನು ಸರಿ ಹೇಳ್ತೇನೆ, 9449527351. ಬಹಳ ಸಂತೋಷ ಗೋವಿಂದ ಭಟ್ ಅವರೇ, ಕೊಳವೆ ಬಾವಿ ಜಲ ಮರುಪೂರಣ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ರಿ, ನಿಮ್ಮ ಅನುಭವನ ನಮ್ಮ ಕೇಳುಗರ ಜೊತೆ ಹಂಚಿಕೊಂಡಿದ್ರಿ, ಜೊತೆಗೆ ಯಾರಿಗಾದರೂ ಸಂಶಯ ಅಥವಾ ಪ್ರಶ್ನೆಗಳಿದ್ರೆ ನೇರವಾಗಿ ನಿಮ್ಮನ್ನ ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ ನಮ್ಮ ಮಾತುಕತೆಯನ್ನ ಮುಗಿಸೋಣ. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನಿಮಗೂ ಕೂಡ, ನಿಮಗೂ ನಿಮ್ಮ ಕಾರ್ಯಾಲಯ ಆಕಾಶವಾಣಿ ಕಾರ್ಯಾಲಯದ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ಕೂಡ ನನ್ನ ಅಭಿನಂದನೆಗಳು, ಯಾಕಂದ್ರೆ ನೀವು ಕೂಡ ಇದನ್ನು ಜನರಿಗೆ ತಲುಪಿಸುವಲ್ಲಿ ಬಹಳ ಮುತುವರ್ಜಿ ವಹಿಸಿದ್ದೀರಿ ಎಂಬುದು ನನಗೆ ಬಹಳ ಸಂತೋಷ ಹೊಂದಿದೆ. ಒಳ್ಳೆಯದು, ನಮಸ್ಕಾರ, ಅಭಿನಂದನೆಗಳು, ನಮಸ್ಕಾರ. ಕೊಳವೆ ಬಾವಿ ಮರುಪೂರಣ ಈ ವಿಷಯದ ಕುರಿತು ಗುರುವಾಯನಕೆರೆಯ ಕೆ ಗೋವಿಂದ ಭಟ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ನಿಮ್ಮ ಮನೆಯಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800-120-4049 ಕರೆ ಮಾಡಿ. ಇದೊಂದು ಪ್ರಕಟಣೆ. ರೈತರ ಪಾಲ್ಗೊಳ್ಳುವಿಕೆಯೇ ನಮ್ಮ ಆದ್ಯತೆ. ಈ ಅಭಿಯಾನದ ಅಂಗವಾಗಿ ದೇಶಾದ್ಯಂತ ರೈತರ ಕೃಷಿ ಸಾಧನೆಯ ವಿಡಿಯೋವನ್ನು ಆಮಂತ್ರಿಸಲಾಗಿದೆ. ಸ್ವಾತಂತ್ರ್ಯೋತ್ಸವದ 75ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಕೇಂದ್ರ ಕೃಷಿ ಸಚಿವಾಲಯದ ಮೂಲಕ 3 ಶ್ರೇಣಿಗಳಲ್ಲಿ ವಿಡಿಯೋಗಳನ್ನು ದಾಖಲಿಸಲಾಗುತ್ತದೆ. ರೈತರ ಆದಾಯ ಹೆಚ್ಚಳ ಹೇಗೆ ಸಾಧ್ಯವಾಯಿತು? ರೈತರು ಅಳವಡಿಸಿದ ನೂತನ ಪದ್ಧತಿ ಮತ್ತು ತಂತ್ರಜ್ಞಾನದಿಂದ ಉತ್ಪಾದನೆಯಲ್ಲಿ ಹೆಚ್ಚಳ ಮತ್ತು ಕೃಷಿ ಇಲಾಖೆಗಳ ಮೂಲಕ ರೈತರಿಗೆ ಆಗಿರುವ ಉಪಯೋಗಗಳು, ಈ 3 ವಿಷಯಗಳನ್ನು ಪರಿಗಣಿಸಲಾಗುತ್ತದೆ. ಆಸಕ್ತರು 1 ಅಥವಾ 3 ವರ್ಗಗಳಿಗೂ ವಿಡಿಯೋಗಳನ್ನು ಕಳುಹಿಸಲು ಜುಲೈ 8 ಕೊನೆಯ ದಿನಾಂಕವಾಗಿರುತ್ತದೆ. ಈ ಒಂದು ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ 11,000, ದ್ವಿತೀಯ 5,000, ತೃತೀಯ 3,000 ರೂಪಾಯಿ ಹಾಗೂ ಪಾಲ್ಗೊಂಡ ಪ್ರತಿಯೊಬ್ಬರಿಗೂ ಪ್ರಮಾಣ ಪತ್ರ ನೀಡಲಾಗುತ್ತದೆ. ಹೆಚ್ಚಿನ ವಿವರಗಳಿಗೆ innovativeindia.mygov.in ಈ ವೆಬ್ಸೈಟ್ ಅನ್ನು ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ. ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ. ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ. ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ. 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ ಸಕತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೆ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ ಕರಾಯೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರ ಜನಹಿತ ಮೇ ಜಾರಿ. ರೈತ ಬಂಧುಗಳೇ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ವೈಜ್ಞಾನಿಕ ಹಂದಿ ಸಾಕಣೆಯ ಕುರಿತು ಕೊಯ್ಲದ ಡಾಕ್ಟರ್ ಭಾಗ್ಯ ಅವರೊಂದಿಗಿನ ಸಂದರ್ಶನವಿದೆ. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲ್ಗೆ 51,000-54,500 ರೂಪಾಯಿ, ಹೊಸ ಅಡಿಕೆ 38,000-45,000 ರೂಪಾಯಿ, ಕೋಕಾ ಕ್ವಿಂಟಾಲ್ಗೆ 20,000-24,500 ರೂಪಾಯಿ, ಸ್ಥಳೀಯ ಮಿಲಿಂಗ್ನ ಕೊಬ್ಬರಿ ಕ್ವಿಂಟಾಲ್ಗೆ 6,500-9,000 ರೂಪಾಯಿ, ಒಂದನೇ ವರ್ಗದ ತೆಂಗಿನಕಾಯಿ 1,000-16,000-20,000 ರೂಪಾಯಿ, ಎರಡನೇ ವರ್ಗದ್ದು 12,000-15,000 ರೂಪಾಯಿ, ಸ್ಥಳೀಯ ಗಿರಣಿಯ ಬೆಳ್ತಿಗೆ ಅಕ್ಕಿ ಕ್ವಿಂಟಾಲ್ಗೆ 2,800-3,000 ರೂಪಾಯಿ, ಕಟ್ ಸಾಂಬಾರ್ 2,850-3,150 ರೂಪಾಯಿ, ಐಆರ್ಏಟ್ ಕ್ವಿಂಟಾಲ್ಗೆ 2,750-2,850 ರೂಪಾಯಿ, ಆಮದು ಭತ್ತ ಕ್ವಿಂಟಾಲ್ಗೆ 1,750-1,950 ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಾಲ್ಗೆ 4,300-4,400 ರೂಪಾಯಿ, ಕೆಂಪು ಬೆಲ್ಲ 4,000-4,100 ರೂಪಾಯಿ, ಕಪ್ಪು ಬೆಲ್ಲ 4,100-4,500 ರೂಪಾಯಿ, ಮೆಣಸು ಕ್ವಿಂಟಾಲ್ಗೆ 29,000-34,000 ರೂಪಾಯಿ, ಕಾಳುಮೆಣಸು 38,000-48,000 ರೂಪಾಯಿ, ಕಚ್ಚಾ ಗೇರುಬೀಜ ಕ್ವಿಂಟಾಲ್ಗೆ 8,000-9,000 ರೂಪಾಯಿ, ಮೈಸೂರು ಬಾಳೆ ಕ್ವಿಂಟಾಲ್ಗೆ 1,800-2,500 ರೂಪಾಯಿ, ಕದಳಿ 2,600-3,200 ರೂಪಾಯಿ, ಗಾಳಿ 1,800-2,400 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲ್ಗೆ 2,600-2,800 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಇದೀಗ ಪಂಡಿತ್ ವಿನಾಯಕ ತೊರವಿಯವರ ಧ್ವನಿಯಲ್ಲಿರುವ ಭಕ್ತಿ ರಚನೆಯೊಂದನ್ನು ಕೇಳೋಣ. ಸಮಯ ಹರಿ ದೊರೆಗೆ ಸಮಯ ಹರಿ ಸಮಯ ಹರಿ ಹರಿಗೆ ಏ ದೊರೆಗೆ ಗಿರೆ ಸಮಯ ಹರಿಗೆ ದೊರೆಗೆ ಇದೆ ಸಮಯ ನಿನ್ನ ಪಾದಾಬ್ಜ ಸೇವಿಸಿ ಇದೇ ಸಮಯ ನಿನ್ನ ಪಾದಾಬ್ಜ ಸೇವಿಸಿ ಸದಾಯನನು ನೋಡಿ ಸದಾಯನನು ನೋಡಿ ಸದಾಯನನು ನೋಡಿ ಸದಾಯನನು ನೋಡಿ ಮುದದಿಸಲಗುದಕ್ಕೆ ಸದಾಯನನು ನೋಡಿ ಮುದದಿಸಲಗುದಕ್ಕೆ ಇದೇ ಸಮಯ ಹರಿಗೆ ದೊರೆಗೆ ಇದೇ ಸಮಯ ಹರಿಗೆ ದೊರೆಗೆ ಜಲ್ಬಾದಿ ಬಂದು ಜ್ಞಾನ ಜ್ಞಾನವಿಹೀನನಾಗಿ ನಾನ ಜಲ್ಬಾದಿ ಬಂದು ಜ್ಞಾನವಿಹೀನನಾಗಿ ದೀನರಾದವರಿಗೆ ಜ್ಞಾನ ಪಾಲಿಸೋಗರಿಗೆ ದೀನರಾದವರಿಗೆ ಸುಜ್ಞಾನ ಪಾಲಿಸೋಗರಿಗೆ ಇದೇ ಸಮಯ ಹರಿಗೆ ದೊರೆಗೆ ಇದೇ ಸಮಯ ಹರಿಗೆ ದೊರೆಗೆ ಸುಕೃತದಿ ಬಂದೆ ಮಾನವನಾಗಿ ಹಿಂದಿನ ಸುಕೃತದಿ ಬಂದೆ ಮಾನವನಾಗಿ ಹಿಂದಿನ ಸುಕೃತದಿ ಬಂದೆ ಮಾನವನ ಹಿಂದಿನ ಸುಕೃತದಿ ಹಿಂದಿನ ಸುಕೃತಾದಿ ಬಂದೆ ಮಾನವನಾಗಿ ಹಿಂದಿನ ಸುಕೃತಾದಿ ಬಂದೆ ಮಾನವನಾಗಿ ಮುಂದಿನ ಪದವನ್ನು ವಂದಿಸಿ ಪೊರೆಗಲು ಮುಂದಿನ ಪದವನ್ನು ವಂದಿಸಿ ಪೊರೆಗಲು ಇದೇ ಸಮಯ ಹರಿಗೆ ದೊರೆಗೆ ಇದೇ ಸಮಯ ಹರಿಗೆ ದೊರೆಗೆ ಶ್ರೀಪತಿ ವಿಜಯ ವಿಠಲ ಶ್ರೀ ವೆಂಕಟ ಶ್ರೀಪತಿ ವಿಜಯ ವಿಠಲ ವಿಠಲ ಗಣಪತಿ ವಿಜಯ ವಿಠಲ ಶ್ರೀ ವಿಜಯ ವಿಠಲ ಶ್ರೀ ವಿಜಯ ಶ್ರೀಪತಿ ವಿಜಯ ವಿಠಲ ಶ್ರೀ ವಿಜಯ ವಿಠಲ ವಿಠಲ ವಿಜಯ ವಿಠಲ ಶ್ರೀಪತಿ ಶ್ರೀಪತಿ ವಿಜಯ ವಿಠಲ ಶ್ರೀ ವೆಂಕಟ ಸಲಗುವುದಕ್ಕೆ ಇದೇ ಸಮಯ ಹರಿಗೆ ದೊರೆಗೆ ಇದೇ ಸಮಯ ಹರಿಗೆ ಸಮಯ ಹರಿಗೆ ಸಮಯ ಹರಿಯ ವಿಠಲ ಸಮಯ ಹರಿ. ಪಂಡಿತ್ ವಿನಾಯಕ ತೊರವಿಯವರ ಧ್ವನಿಯಲ್ಲಿರುವ ವಿಜಯದಾಸರ ಭಕ್ತಿ ರಚನೆಯನ್ನು ಕೇಳಿದಿರಿ. ಮುಂದೆ ಇಂದು ವಿಶ್ವನಾಥ್ ಅವರು ಹಾಡಿರುವ ಸಿದ್ದರಾಮನವರ ವಚನವೊಂದನ್ನು ಕೇಳೋಣ. ಅರ್ಜುನ ತಾನೇ. ತಿಳಿದೆನಾ ಎಂದು ಹಲವರು ಹೋದರು ಅಹಂಕಾರದಲ್ಲಿ. ತಿಳಿ